ಈ ಒಂದು ಮಹಿಳಾ ಸ್ವಯಂ ಸಹಾಯ ಸಂಘ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದರ ಚಟುವಟಿಕೆಗಳು ಏನಿದಾವೆ, ಮಹಿಳೆಯರು ಯಾವ ರೀತಿಯಾಗಿ ಮುಂದೆ ಬಂದು ಈ ಸ್ವಸಹಾಯ ಸಂಘದಲ್ಲಿ ಭಾಗಿಯಾಗಿದ್ದಾರೆ ಎಂಬಂತ ಒಂದು ವಿಚಾರವನ್ನ ಈ ರೇಣುಕಾ ಯಲ್ಲಮ್ಮ ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿ ಎರಡರ ನಿರ್ಮಲಾ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ನಿರ್ಮಲ ಅವರೇ, ಈಗ ತಮ್ಮದು ಮಹಿಳಾ ಸ್ವಸಹಾಯ ಸಂಘ ಎಷ್ಟು ವರ್ಷ ಆತಮ್ಮ ತಮ್ಮದು ಸಂಘ ರಚನೆಯಾಗಿ? ನಮ್ದು ಸಂಘ ರಚನೆಯಾಗಿ 4 ವರ್ಷ ಆಯ್ತು. 4 ವರ್ಷ ಆಯ್ತು ಅಂತಂದ್ರೆ ಯಾರು ಮಾರ್ಗದರ್ಶನ ಮಾಡಿದ್ರು ನಿಮ್ಗೆ? ಎನ್ಆರ್ಎಲ್ಎಂ ಅದರಲ್ಲಿ ಇರೇಣಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶ್ರೀ ಬೀರ್ಲಿಂಗೇಶ್ವರ ಸಂಜೀವಿನಿ ಒಕ್ಕೂಟ ಅಂತೇಳಿ ರಚನೆ ಆಗಿದೆ ಸರ್. ಆ ಒಕ್ಕೂಟದ ವ್ಯಾಪ್ತಿಯಲ್ಲಿ ಬಂದಿ ನಮ್ದು ಗ್ರಾಮದಲ್ಲಿ ಬಂದ್ಬಿಟ್ಟು ಸರ್ ಅವರು ಮೇಡಮ್ ಅವರೆಲ್ಲ ಬಂದ್ಬಿಟ್ಟು ಈ ರೀತಿ ಸ್ವಸಹಾಯ ಸಂಘ ರಚನೆ ಮಾಡ್ಕೋರಿ, ನಮ್ಮಲ್ಲಿ ಇರುವಂತ ಬೆನಿಫಿಟ್ ನಿಮ್ಗೆ ಸಿಗುತ್ತೆ, ಸರ್ಕಾರ ಸೌಲಭ್ಯ ಪಡ್ಕೋಬೇಕಂದ್ರೆ ಮೊದ್ಲು ನೀವು ಗುಂಪಾಗಿ ರಚನೆ ಮಾಡ್ಬೇಕು, ಒಂದು ಸ್ವಸಹಾಯ ಸಂಘ ಅಂತ ನೀವು ಹುಟ್ಟಿಕೊಂಡಾಗ ಮಾತ್ರ ನಿಮ್ಗೆ ನಮ್ಮ ಗೌರ್ಮೆಂಟ್ ಇಂದ ಸೌಲಭ್ಯ ದೊರೀತದ ಅಂತ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ವಸಹಾಯ ಸಂಘವನ್ನು ರಚನೆ ಮಾಡ್ಕೊಂಡಿದ್ದೀವಿ. ಅಂತಂದ್ರೆ ನಮ್ಮ ಜಿಲ್ಲಾ ಪಂಚಾಯತಿಯಿಂದ? ಜಿಲ್ಲಾ ಪಂಚಾಯತಿಯಿಂದ ಎನ್ಆರ್ಎಲ್ಎಂ ಅಂತೇಳಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಒಂದು ಯೋಜನೆ ಅಡಿಯಲ್ಲಿ ಸರ್. ಏನಮ್ಮ ಪ್ರಾರಂಭದಲ್ಲಿ ಎಷ್ಟು ಸದಸ್ಯರಿದ್ರಿ, ಎಷ್ಟು ಈಗ ಎಷ್ಟು ಸದಸ್ಯರಿದ್ದಾರೆ, ತಮ್ಮದು ಪ್ರಾರಂಭಿಕ ಬಂಡವಾಳ ಎಷ್ಟಿತ್ತು, ಏನೇನು ಸಹಾಯ ಸೌಲಭ್ಯಗಳು, ಏನೇನು ಚಟುವಟಿಕೆಗಳು ನಿಮ್ದು ನಡೀತಾ ಇದೆ? ಸರ್ ನಾವು ಪ್ರಾರಂಭದಿಂದಲೂ 10 ಮೆಂಬರ್ಸ್ 10 ಜನನೇ ಇದ್ದೀವಿ ಸರ್. ಮೊದ್ಲ 100 ರೂಪಾಯಿ ಉಳಿತಾಯ ಮಾಡ್ಕೊಂಡು ಬಂದಿವಿ ಸರ್. ನಾವು 100 ರೂಪಾಯಿ ಇರೋದನ್ನ 1 ವರ್ಷ ತದನಂತರದಲ್ಲಿ 200 ರೂಪಾಯಿ ಇದಂಗ ಉಳಿತಾಯ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್. ನಮ್ಮಲ್ಲಿ ಏನು ಉಳಿತಾಯ ಮಾಡ್ತಿದೀವಲ್ಲ ಆ ಉಳಿತಾಯದ ಹಣವನ್ನ ಬ್ಯಾಂಕ್ ನಲ್ಲಿ ಬಿಡದೆ ಹೊರಗಡೆ ನಮ್ಮ ಸ್ವಸಹಾಯ ಗುಂಪಿನ ಮಹಿಳೆಯರೇ ಆರ್ಥಿಕ ಚಟುವಟಿಕೆ ಮಾಡ್ಕೋತೀವಿ ಅನ್ನೋಂತವ್ರಿಗೆ ಅದನ್ನ ನಾವು ಬಂಡವಾಳ ಅಂದ್ರೆ ಏನಾದ್ರೆ ಸಾಲದ ರೂಪದಲ್ಲಿ ಅವರಿಗೆ ನಾವು ಕೊಡ್ತಾ ಇದೀವಿ ಸರ್. ಈಗ 4 ವರ್ಷ ಆತಮ್ಮ ನಿಮ್ದು ಸ್ವಸಹಾಯ ಸಂಘ ರಚನೆಯಾಗಿ 100 ರೂಪಾಯಿ ಉಳಿತಾಯ ಮಾಡ್ತಿದ್ರಿ, ಈಗ ಎಷ್ಟಾಗಿದೆ, ಎಷ್ಟು ಜನ ಸದಸ್ಯರು ನಿಮ್ಮಲ್ಲಿ ಈಗ ಟರ್ನ್ ಓವರ್ ಮಾಡ್ತಿದ್ದಾರೆ, ನಿಮ್ಮ ಮರುಪಾವತಿ ಸಂಗ್ರಹ ಮಾಡೋದು ಮೀಟಿಂಗ್ ಮಾಡೋದು ಹೆಂಗ್ ಮಾಡ್ತೀರಮ್ಮ? ಸರ್ ನಾವು ಟೋಟಲ್ 10 ಮೆಂಬರ್ಸ್ ಇರೋ ಸರ್, ಮಂತ್ಲಿ ಮೀಟಿಂಗ್ ಮಾಡ್ತೀವಿ, ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡ್ತೀವಿ ಸರ್. ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ಮಾಡಿ ಎಲ್ಲರೂ ಚರ್ಚೆ ಮಾಡಿ ದುಡ್ಡು ಎಷ್ಟಿದೆ, ಎಷ್ಟಾಗಿದೆ, ಯಾರಿಗೆ ನಾವು ಕೊಟ್ಟಿದೀವಿ ನಮ್ಮ ದುಡ್ಡನ್ನ, ಅವ್ರ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದಾರ ಅಂತೇಳಿ ನೋಡ್ಬಿಟ್ಟು ಅದೆಲ್ಲ ಪ್ರೊಸೀಡಿಂಗ್ ಅಲ್ಲಿ ಬರಿತೀವಿ ಸರ್. ಬರ್ದಾದ್ಮೇಲೆ ನಾವು ಉಳಿತಾಯ ಕಟ್ಬಿಟ್ಟು ಬ್ಯಾಂಕಿಗೆ ಹಾಕೋ ವ್ಯವಸ್ಥೆನ ಮಾಡ್ತೀವಿ ಸರ್. ನಮ್ಮಲ್ಲಿ ಇವಾಗ ಪ್ರೆಸೆಂಟ್ 4 ಜನ ತಗೊಂಡಿದ್ದಾರೆ, 10,000 4 ಜನಕ್ಕ ಕೊಟ್ಟಿದೀವಿ ಸರ್. ಅದೇ ನಮ್ದೇನ್ ದೊಡ್ಡ ರೀತಿಯ ಸಣ್ಣ ಪ್ರಮಾಣದಲ್ಲಿ ಇದೆ ಇನ್ನು, ಅದನ್ನ ಮುಂದೊಂದಿನ ದೊಡ್ಡ ರೀತಿಯಲ್ಲಿ ಮಾಡ್ಬೇಕನ್ನೋದೊಂದು. ಅದ್ರ ಜೊತೆಗೆ ಎನ್ಆರ್ಎಲ್ಎಂ ಕಡೆಯಿಂದ ಬೀರ್ಲಿಂಗೇಶ್ವರ ಒಕ್ಕೂಟದ ಕಡೆಯಿಂದ ನಮ್ಗೆ 1,00,000 ರೂಪಾಯಿ ಸಮುದಾಯ ಬಂಡವಾಳ ನಿಧಿ CIF ಅಂತ ಸಮುದಾಯ ಬಂಡವಾಳ ನಿಧಿ ಕೊಡ್ತಾರೆ. ಈಗ 4 ಜನ ನಿಮ್ಮ ಸಂಘದ ವತಿಯಿಂದ ಲೋನ್ ತಗೊಂಡವರು, ಅವರು ಯಾವ ಉದ್ದೇಶಕ್ಕೆ ಅವರು ಬಳಸ್ಕೊಂಡಿದ್ದಾರೆ? ಸರ್ ಒಬ್ರು ಬಟ್ಟೆ ವ್ಯಾಪಾರ ಮಾಡ್ತಿದ್ದಾರೆ ಸರ್, ಅವ್ರಿಗೇನೋ ದುಡ್ಡು ಕಡಿಮೆ ಆಯ್ತು, ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸರಿಯಾಗಿರಂಗಿಲ್ಲ ಸರ್, ಎಲ್ರದ್ದು ಎಲ್ಲರ ಮನೆ ಪರಿಸ್ಥಿತಿನ ಸರಿಯಾಗಿರಂಗಿಲ್ಲ. ಅಂತ ಟೈಮಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಸಾಲ ತಂದು ಮಾಡ್ಕೊಳಕ್ ಆಗಂಗಿಲ್ಲ, ನಮ್ಮ ಸ್ವಸಹಾಯ ಸಂಘದಲ್ಲೇ ಉಳಿತಾಯ ಆಗಿರುವಂತ ದುಡ್ಡನ್ನ ನಾವು ಅವರು ಸಾಲ ರೂಪದಲ್ಲಿ ತಗೊಂಡ್ಬಿಟ್ಟು ಬಟ್ಟೆ ತಂದು ಮಾರಿ ಮತ್ತೆ ಅದನ್ನ ನಾವೇನ್ ಮಾಡ್ತೀವಿ ತಿಂಗಳ ತಿಂಗಳ ಬಡ್ಡಿ ಕಟ್ತಾರೆ ಸರ್ ಅವ್ರು ನಮ್ಗೆ. ಆಮೇಲೆ ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಅದನ್ನ 10,000 ರೂಪಾಯಿ 7,000 ರೂಪಾಯಿ ರಿಟರ್ನ್ ಕಟ್ಟುವಂತ ವ್ಯವಸ್ಥೆ ಆಗುತ್ತೆ ಸರ್. ಇನ್ನ ಇಬ್ರು ಕುರಿ ಮರಿ ತಗೊಂಡಿದ್ದಾರೆ ಅಂದ್ರೆ ಇವಾಗ ನಮ್ಮಲ್ಲಿ ಹೊಲದ ಕೆಲಸ ಮಾಡೋರು ಜಾಸ್ತಿ ಸರ್. ಹೊಲದ ಕೆಲಸ ಮಾಡ್ಕೊಂತ ಹೊಲದ ಕೆಲಸ ಜೊತೆಗೇನು 2 ಮರಿ ತಗೊಂಡು ಇಡ್ಕೊಂಡು ಹೋಗಿ ಕೆಲಸ ಮಾಡೋ ಸ್ಥಳದಾಗ ಕಟ್ಟಿ ಹಾಕಿದ್ರೆ ಅವು ಮೇಯ್ತೇವ ಆ ಕಡೆ ಸಾಯಂಕಾಲಕ್ಕೆ ಮತ್ತೆ ಬರೋ ಟೈಮ್ ತಗೊಂಡ್ ಬರ್ತಾರ, ಒಂದು 3 ಅಥವಾ 5 ತಿಂಗಳು ಮಾರಿ ಮೇಯಿಸಿದ್ರೆ ಒಂದು ತಗೊಂಡೋದಕ್ಕಿಂತ ಡಬಲ್ ಹೋಗುತ್ತೆ ಸರ್. ಅದು ನಮ್ದು ಹೊಲ ಮನೆ ಕೆಲಸ ಜೊತೆ ಜೊತೆಗೆ ಅದನ್ನ ಮಾಡ್ಕೊಳ್ಬೇಕನ್ನೋದೊಂದು ಹೆಣ್ಮಕ್ಳದೊಂದು ಉದ್ದೇಶ ಸರ್. ಈಗ ತಮ್ಮದು ತರಬೇತಿ ಬೇಕಾಗ್ತದ, ಕೆಲವೊಂದು ಮಾಹಿತಿ ಬೇಕಾಗ್ತದ, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗ್ತದ, ಹೆಂಗಮ್ಮ ನೀವು ಸಣ್ಣರಾದ್ರಿ ನಿಮಗೆಲ್ಲ ತರಬೇತಿಗಳು ಎಲ್ಲಿ ಸಿಗ್ತಾ ಇದಾವ? ಸರ್ ತರಬೇತಿಗಳು SV ಆರ್ಸೆಟ್ ಅಂತ ರಾಯಚೂರಿನಲ್ಲಿ ಸಿಗ್ತಾ ಇದೆ ಸರ್. ಕುರಿ ಸಾಕಾಣಿಕೆ ಮಾಡೋರಿಗೆ, ಹೈನುಗಾರಿಕೆ ಮಾಡೋರಿಗೆ, ಕೋಳಿ ಸಾಕಾಣಿಕೆ, ಉಪ್ಪಿನಕಾಯಿ ಮಾಡೋರು, ಪಿಕಲ್ಸ್ ಏನೇನ್ ಮಾಡ್ತೀವಿ ಅದೆಲ್ಲದಕ್ಕೂ ತರಬೇತಿ ಕೊಡ್ತಾ ಇದಾರೆ ಸರ್. ನಮ್ಗೆ ತರಬೇತಿ ಅವಶ್ಯಕತೆ ಅನ್ಸಿದ್ರೆ ತರಬೇತಿಗೆ ಹೋಗ್ತೀವಿ ಸರ್ ನಾವು. ಅದಲ್ದೇನು ಮತ್ತೆ ಎನ್ಆರ್ಎಲ್ಎಂ ಒಕ್ಕೂಟ ಇದೆಯಲ್ಲರಿ ಶ್ರೀ ಬೀರ್ಲಿಂಗೇಶ್ವರ ಒಕ್ಕೂಟ ಇರೇಣಿ ಗ್ರಾಮ ಪಂಚಾಯತಿಲಿ, ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಹ ಕೆಲವಷ್ಟು ಸಂಪನ್ಮೂಲ ವ್ಯಕ್ತಿಗಳು ಬಂದ್ಬಿಟ್ಟು ಒಂದು ದಿನದ ಮಟ್ಟಿಗೆ ನಮ್ಗೆ ಯಾವ ರೀತಿಯ ಬೇಕು ಟ್ರೈನಿಂಗ್, ಯಾವ ರೀತಿಯಾದ ಮಾಹಿತಿ ಬೇಕು, ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕಂತ ತಿಳಿಸಿದ್ರೆ ಅವರು ಸಹ ಇಲ್ಲಿ ಕರೆಸೋ ವ್ಯವಸ್ಥೆಯನ್ನು ಮಾಡ್ತಾರೆ ಸರ್. ಈಗ ಬೀರಲಿಂಗೇಶ್ವರ ಒಕ್ಕೂಟ ಇದೆಯಲ್ಲ, ಎಷ್ಟು ಸಂಘಗಳು ಅದರಲ್ಲಿ ಬರ್ತಾವಮ್ಮ? ಬೀರಲಿಂಗೇಶ್ವರ ಒಕ್ಕೂಟದಲ್ಲಿ ಮಿನಿಮಮ್ 80 ಸಂಘಗಳು ಇದಾವೆ ಸರ್. 80 ಸಂಘಗಳು ಅವರೆಲ್ಲವರನ್ನು ಸೇರಿಸಿಕೊಂಡು ಅವಾಗವಾಗ ನಿಮ್ದೆಲ್ಲ ಮಾಹಿತಿಗಳು ಕೊಡ್ತಾರೆ ನಿಮಗೆ? ಸರ್ ಮಾಹಿತಿ ಕೊಡ್ತಾರೆ ಸರ್. ಅಲ್ಲಿ MBK LCRP ಅಂತೇಳಿ ವರ್ಕ್ ಮಾಡ್ತಾರೆ ಸರ್, ಕೃಷಿ ಸಖಿ ಪಶು ಸಖಿ ಅಂತಂದ್ಬಿಟ್ಟು ಅವರೆಲ್ಲ ದಿನ ಮನೆ ಮನೆಗೆ ಬರೋದಾಗಿರ್ಬೋದು, ನಮ್ಮ ಸಂಘಗಳಿಗೆ ಭೇಟಿ ಕೊಡುವುದಾಗಿರ್ಬೋದು, ಈ ರೀತಿಯಾಗಿ ಭೇಟಿ ಮಾಡ್ತಾರೆ ಸರ್. ಹೇಗಮ್ಮ ಈಗ ಬಹಳಷ್ಟು ಮಹಿಳೆಯರು ಮುಂದ್ ಬರ್ತಿದಾರೆ ಅಂತೀರಾ, ಸ್ವಸಹಾಯ ಸಂಘಗಳನ್ನ ಮಾಡ್ಕೊಂಡಾಗ ಮನೆಯವರ ಒಂದು ಹೊಲ ನೋಡ್ಕೋಬೇಕು, ಸಂಘ ನೋಡ್ಕೋಬೇಕು, ಹೆಂಗ ಮಹಿಳೆಯರ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಪುರುಷರ ಒಂದು ಸಹಕಾರ ಹೇಗಿದೆ? ಸರ್, ಪುರುಷರ ಸಹಕಾರ ಅಂತಂದ್ರೆ ಖಂಡಿತವಾಗಿ ಪುರುಷರ ಸಹಕಾರ ಇದ್ರೆ ಮಾತ್ರ ಮಹಿಳೆಯರು ಮುಂದೆ ಬರಕ್ ಸಾಧ್ಯ ಸರ್. ಇಲ್ಲ, ಪುರುಷರ ಸಹಕಾರ ಇಲ್ಲದೆ ಮಹಿಳೆ ಮಾತ್ರ ಮುಂದೆ ಬರ್ತಾಳ ಅಂದ್ರೆ ಅದು ಅಸಾಧ್ಯ. ಮನೆಯಲ್ಲಿರುವಂತ ಪುರುಷರು ಸಹ ಅವ್ರಿಗೆ ಸಹಕಾರ ಕೊಡ್ಬೇಕು. ನಮ್ಮ ಹಳ್ಳಿಯಲ್ಲಿ ಸಹ 100% ಇಲ್ಲ ಅಂದ್ರೂ 50% ಸಹಕಾರ ಕೊಡ್ತಾ ಇದ್ದಾರೆ ಸರ್. ಹೇಗಮ್ಮ ನೀನು ಎಷ್ಟನೇ ಕ್ಲಾಸ್ ಓದಿದಿ, ಏನೇನು ತರಬೇತಿಗಳನ್ನ ಪಡ್ಕೊಂಡಿದಿ, ಮಕ್ಕಳನ್ನ ಬ್ಯಾಂಕ್ ವ್ಯವಹಾರಗಳಾಯ್ತು, ಲೆಕ್ಕಪತ್ರ ಆಯ್ತು, ಹೇಗ್ ಮಾಡ್ತಿ? ಸರ್, ನಾವು ಸೆಕೆಂಡ್ ಪಿ ಯು ಸಿ ಮುಗಿಸಿದೀವಿ. ಸೆಕೆಂಡ್ ಪಿ ಯು ಸಿ ಆದ ತಕ್ಷಣನೇ ಅದೇ ತಿಂಗಳಲ್ಲೇ ಮದ್ವೆ ಆಯ್ತು ಸರ್ ನಮ್ದು. ನಮ್ಗೆ ಇವಾಗ 2 ಮಕ್ಕಳು ಇದಾರೆ ಸರ್. ಏನೋ ನಾವು ಸೆಕೆಂಡ್ ಪಿ ಯು ಸಿ ಮುಗಿಸಿರೋದ್ರಿಂದ ಅಷ್ಟೋ ಇಷ್ಟು ಲೆಕ್ಕಪತ್ರ ಮಾಡೋಕ್ ಬರುತ್ತ ಸರ್. ಹಂಗಾಗಿ ನಡ್ಸ್ಕೊಂಡು ಹೊಂಟಿ ಸರ್, ಬ್ಯಾಂಕ್ ವ್ಯವಹಾರ ಎಲ್ಲ ಗೊತ್ತಾಗುತ್ತೆ ನಮ್ಗೆ. ಈಗ ಮಹಿಳಾ ಪ್ರತಿನಿಧಿಗಳಲ್ಲಿ 1 ಮತ್ತು 2 ಪ್ರತಿನಿಧಿಗಳು ತಾವಿರ್ತೀರಿ, ಹೆಂಗೆ ಈಗ ಬ್ಯಾಂಕ್ ಅಲ್ಲಿ ಡ್ರಾ ಮಾಡೋದು, ಅವೆಲ್ಲ ಮಾಡೋದು, ವೋಚರ್ ಬರೆಯೋದು, ಇಬ್ರು ಸಂಘದ ಎಲ್ಲ ಸದಸ್ಯರು ಕೂಡಿ ಹೋಗ್ತೀರಾ ನಮ್ಮ, ಅಥವಾ ನೀವು ಪ್ರತಿನಿಧಿ 1 ಮತ್ತು 2 ನೀವೇ ಹೋಗ್ತೀರಾ? ಸರ್, ಬ್ಯಾಂಕ್ ರೂಲ್ಸ್ ಪ್ರಕಾರ ಪ್ರತಿನಿಧಿ 1-2 ಹೋಗ್ಬೇಕು ಸರ್. ಸೊ ನಮ್ಮ ಎಸ್ ಎ ಜಿಗಳಿಗೆ ಚೆಕ್ ಬುಕ್ ಕೊಟ್ಟಿರ್ತಾರ ಸರ್, ಅವು ಯಾವ್ದೇ ಕಾರಣಕ್ಕೂ ವೋಚರ್ ಮೂಲಕ ನಾವು ಅಮೌಂಟ್ ಡ್ರಾ ಮಾಡ್ಕೊಳಕ್ ಆಗಲ್ಲ ಸರ್. ಹಂಗಾಗಿ ಇದು ಚೆಕ್ ಬುಕ್ ಗಳಿರುತ್ತವೆ ನಮ್ಗೆ. ಇಬ್ರು ಕಂಪಲ್ಸರಿ ರೂಲ್ಸ್ ಪ್ರಕಾರ ಇಬ್ರು ಹೋಗ್ಬೇಕು. ಅಚಾನಕ್ ಏನಾದ್ರೂ ಕೆಲ್ಸ ಇತ್ತು ಅವ್ರಿಗೆ ಅಂತ ಅಂದಾಗ ಮಾತ್ರ ಪ್ರತಿನಿಧಿ 1-2 ಸೈನ್ ಮಾಡ್ಬಿಟ್ಟು ಯಾರು ಒಬ್ರು ಅಥವಾ ಪ್ರತಿನಿಧಿ 1 ಅಥವಾ 2 ಹೋಗ್ಬಿಟ್ಟು ಅಮೌಂಟ್ ಡ್ರಾ ಮಾಡ್ಕೊಂಡ್ ಬರ್ತೀವಿ ಸರ್. ನಾವು ಕಂಪಲ್ಸರಿ ಇಬ್ರು ಹೋಗ್ಲೇಬೇಕು. ಏನಾದ್ರು ಅರ್ಜೆಂಟ್ ಇತ್ತು ಅವ್ರೆಲ್ಲರೂ ಹೋಗಿದ್ರ ಅಂದಾಗ ಮಾತ್ರ ಒಬ್ರು ಹೋಗ್ಬೋದು. ಈಗ 10 ಜನ ಸ್ವಸಹಾಯ ಸಂಘದಲ್ಲಿ ತಾವು ಸದಸ್ಯರಿದ್ದೀರಿ, ಎಲ್ಲರೂ ಮೀಟಿಂಗ್ ಅಲ್ಲಿ ಬರ್ತಾರಮ್ಮ? ಹಾ ಸರ್, ಎಲ್ಲರೂ ಬರ್ತಾರೆ ಮೀಟಿಂಗ್ ಅಲ್ಲಿ. ಯಾವಾಗೋ ಒಂದ್ಸರಿ ಒಬ್ರು ಇಬ್ರು ಅಥವಾ ಅಬ್ಸೆಂಟ್ ಆಗ್ತಿರ್ತಾರೆ, ಕಾರಣಾಂತರಗಳಿಂದ ಊರಿಗೆ ಹೋಗಿರ್ಬೋದು, ಇನ್ನೊಂದಿಲ್ಲೋ. ನಮ್ದು ಇನ್ನೊಂದ್ ಏನಂದ್ರೆ ನಾವು ಸ್ಟ್ರೆಂತ್ ನೋಡ್ಬಿಟ್ಟು ಮೀಟಿಂಗ್ ಮಾಡ್ತೀವಿ. ನಾವು ಈ ಡೇಟ್ ಅಂತ ಫಿಕ್ಸ್ ಮಾಡಿರ್ತೀವಿ, ಪ್ರತಿ ತಿಂಗಳ 4ನೇ ತಾರೀಕು ನಾವು ಮೀಟಿಂಗ್ ಮಾಡ್ತೀವಿ. ಪ್ರತಿ ತಿಂಗಳ 4ನೇ ತಾರೀಕು ಸಾಯಂಕಾಲ ಸೇರ್ತೀವಿ. ಅಲ್ಲೇನಾದ್ರು ನಮ್ಗೆ ಕೋರಂ ಆಗ್ಲಿಲ್ಲ, ಬರೀ 3 ಜನ 4 ಜನ ಸೇರಿದ್ವಿ, ಬೇರೆ ಕಡೆ ಬೇರೆ ಎಲ್ಲ ಸದಸ್ಯರು ಬೇರೆ ಕಡೆ ಎಲ್ಲ ಹೋಗಿದ್ರು ಅಂದಾಗ ಅವತ್ತಿನ ದಿನ ಅದು ಮೀಟಿಂಗ್ ಪೋಸ್ಟ್ಪೋನ್ ಮಾಡಿ ನಾಳಿದ್ದು ಮಾಡೋಣ ಅಂತ ಹೇಳ್ತೀವಿ. ಒಬ್ರಿಬ್ರು ಮಾತ್ರ ಅಬ್ಸೆಂಟ್ ಇದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಈಗ 4 ವರ್ಷಗಳಿಂದ ಏನಾದ್ರೂ ನಿಮ್ ನಮ್ಮಲ್ದೆ ಒಂದು ಹೆಣ್ಮಕ್ಳ ಮಧ್ಯೆ ನೀನ್ ಹಂಗಾತು ನಿಂಗಾತು ಅಂದ್ರೆ ಜಗಳಗಳ ವೈಮನಸ್ಸುಗಳು ಬರ್ತಿರ್ತಾವಮ್ಮ ಹೇಗೆ? ಅವು ಸಹಜ ಸರ್. ಅಂದ್ರೆ ನಾವು ಒಂದೇ ಬೀದಿಯವರು ಒಂದೇ ಓಣಿಯವರು ಆಗಿರೋದ್ರಿಂದ ಸ್ವಲ್ಪ ನಮ್ಮಲ್ಲಿ ಯಾವ್ದೇ ರೀತಿಯ ಮನಸ್ತಾಪಗಳು ಬಂದಿಲ್ಲ ಸರ್. ಹೌದೌದು. ಈಗ 40 ಸಂಘಗಳು ನಿಮ್ಮ ಒಕ್ಕೂಟದಲ್ಲಿದ್ದಾವೆ, ಒಳ್ಳೆ ಸಂಘಗಳು ಅದಾವಮ್ಮ? ಏನಾದ್ರು ವಸ್ತುಗಳನ್ನ ಉತ್ಪಾದನೆ ಮಾಡಿ ಸರ್? ನಮ್ಮ ಒಕ್ಕೂಟದ 80 ಸಂಘಗಳು ಅದ್ರಲ್ಲಿ ಏನಾದ್ರು ವಸ್ತುಗಳನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡಿ ಅಂತದ್ದು ಯಾವ್ದರ ಒಂದು ಸಂಘಗಳು ಅದಾವಮ್ಮ ನಿಮ್ಮಲ್ಲಿ? ಹಾ ಸರ್, ವಸ್ತುಗಳನ್ನಕ್ಕ ನಮ್ದು ಹಿರೇಣಿಗೆ ಅನ್ನೋದು ಒಂದ್ ಹಳ್ಳಿ ಆಗುತ್ತ ಸರ್. ಹಂಗಾಗಿ ಇಲ್ಲಿ ಯಾವ್ದೇ ರೀತಿಯ ಹೆಣ್ಮಕ್ಳು ಏನಂದ್ರೆ ಹೆಣ್ಮಕ್ಳು ಬಹಳ ಆಸೆ ಇದೆ ಸರ್. ಯಾವ್ದಾದ್ರು ನಾವು ವರ್ಕ್ ಮಾಡ್ಬೇಕು, ಏನಾದ್ರು ವಸ್ತುಗಳನ್ನ ಉತ್ಪಾದನೆ ಮಾಡ್ಬೇಕು, ಮಾರಾಟ ಮಾಡ್ಬೇಕಂತ ಬಹಳ ಆಸೆ ಇದೆ. ಬಟ್ ಅದಕ್ ತಕ್ಕಂತೆ ಸ್ವಲ್ಪ ಮನೇಲಿನ ಬೆಂಬಲ ಬೇಕಲ್ರಿ. ಏನಾದ್ರು ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಭಯ ಆಗ್ತದೆ ಎಲ್ರಿಗೂ. ಅದನ್ನ ಇನ್ನು ನಾವು ಪ್ಲಾನಿಂಗ್ ಮಾಡೋದ್ರಲ್ಲೇ ಇದ್ದೀವ್ರಿ ಸರ್. ಇನ್ನೊಂದ್ ಏನಪ್ಪಾ ಅಂದ್ರೆ ಕಿರಾಣಿ ಅಂಗಡಿ ಇಟ್ಕೊಂಡಿದಾರ, ಮತ್ತೆ ಬಟ್ಟೆ ವ್ಯಾಪಾರ ಬಹಳಷ್ಟು ಜನ ಮಾಡ್ತಾ ಇದಾರೆ ಸರ್. ನಮ್ಮಲ್ಲಿ ರೊಟ್ಟಿ ಮಾಡಿಬಿಟ್ಟು ಮಾರಾಟ ಮಾಡ್ತಾರ. ಒಟ್ಟ ಸಣ್ಣ ಪುಟ್ಟ ಮಾಡ್ತಿದ್ರು, ದೊಡ್ಡ ಪ್ರಮಾಣದಲ್ಲಿ ಇನ್ನು ಹೋಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಹೋಗ್ಬೇಕಂತ ಬಹಳಷ್ಟು ಆಸೆ ಇದೆ. ಬಟ್ ಅದ್ರ ತಕ್ಕಂಗೆ ನಾವು ಬಂಡವಾಳ ಹಾಕ್ಬೇಕು, ಆಮೇಲೆ ಲಾಸ್ ಆಗ್ತಿವೋ ಏನಾಗ್ತಿವೋ ಅನ್ನೋದೊಂದು ಸ್ವಲ್ಪ ಭಯ ಎಲ್ಲರಲ್ಲಿ ಇದೆ. ಈ ನೋಡಮ್ಮ, ಈಗ ಪ್ರತಿಯೊಂದು ಹಳ್ಳಿಗ ಈಗ ಖಾರ ಕೊಟ್ಟ ಮಿಷನ್ಗಳು, ರೊಟ್ಟೆ ತಯಾರಿ ಮಾಡುವಂತದ್ದು, ಚಟ್ನಿ ಮಾಡುವಂತದ್ದು, ಇವೆಲ್ಲ ಬಹಳ ಆಗಿದಾವೆ. ಶಾವಿಗೆ ಮಿಷನ್ಗಳು ಹೇಗಮ್ಮ ಇವೆಲ್ಲ ಹಳ್ಳಿ ಊರಾಗ ನಡೀತಾವ ಸಹಸ್ರ ಸಂಘಗಳಲ್ಲಿ ಮಾಡ್ಕೊಂಡ್ರೆ? ನಡೀತೇವ ಸರ್, ಪಕ್ಕ ನಡೀತೇವ ಸರ್. ಇನ್ನೊಂದ್ ಏನಂದ್ರೆ ಈ NRLM ಕಡೆಯಿಂದ ನಮ್ಗೆ ಕೌಶಲ ಅಭಿವೃದ್ಧಿ ಉದ್ಯಮಶೀಲತೆ ಅಂತೇಳಿ 6 ದಿನದ ತರಬೇತಿ ಕೊಟ್ಟಿವಿ ಸರ್. ಅದ್ರಲ್ಲಿ ಲೇಬಲ್, ಬ್ರ್ಯಾಂಡಿಂಗ್, ಪ್ಯಾಕಿಂಗ್ ಎಲ್ಲ ತೋರಿಸಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡ್ಕೊಂಡ್ರು ಮುಂದೊಂದಿನ ನಮ್ಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸಹ ನಾವು ಮಾರಾಟ ಮಾಡ್ಕೊಳ್ಳೋ ಒಂದು ಇದು ಇದೆ ಸರ್, ನಮ್ಗೆ ಚಾನ್ಸ್ ಇದೆ. ಏನಮ್ಮ ನಿಮ್ಮ ಒಕ್ಕೂಟದಲ್ಲಿ ಒಳ್ಳೆ ಸಂಘಗಳು ಇದಾವ, ಚೆನ್ನಾಗಿ ವರ್ಕ್ ಮಾಡಿ ಲಾಭ ಗಳಿಸಿದಂತದ್ದು? ಇವಾಗ ನಮ್ಮ ಒಕ್ಕೂಟದಲ್ಲಿ 100-80% ಒಳ್ಳೆ ಚೆನ್ನಾಗಿ ನಡೆದು, 20% ಎಲ್ಲೋ 1-2 ಇರ್ತಾವಲ್ರಿ ಮನಸ್ತಾಪ ಮಾಡ್ಕೊಂಡು ಬಿಟ್ಟಿರೋದು, ಹಂಗ ಎಲ್ಲೋ 20% ಕಾಣ್ಬೋದು, 80% ಮಾತ್ರ ಚೆನ್ನಾಗಿರೋ ಇದಾವ. ಇನ್ನೊಂದ್ ಏನಂದ್ರೆ ಮೊದ್ಲೆಲ್ಲ ಅಂಗನವಾಡಿಯಲ್ಲಿ ಮಹಿಳಾ ಸಹಾಯ ಸಂಘಗಳು ನಡೀತಾ ಇದ್ವು. ಪಾಪ ಅಂಗನವಾಡಿ ಟೀಚರ್ಸ್ ಸಹ ಅವ್ರದೇ ಆದಂತ ವರ್ಕ್ ಇರ್ತಿದ್ವು, ಜಾಸ್ತಿ ಗಮನ ಹರಿಸಕ್ ಆಗ್ತಿರ್ಲಿಲ್ಲ ಎಸ್ ಎಜಿ ಕಡೆಗೆ. ಇವಾಗ ಅದಕ್ಕೆ ಒಕ್ಕೂಟ ಅಂತ ಮಾಡಿಬಿಟ್ಟು ಒಕ್ಕೂಟದಲ್ಲೇ ಸಿಬ್ಬಂದಿಗಳನ್ನ ಇಟ್ಕೊಂಡು ಒಂದೊಂದು ಒಕ್ಕೂಟದಲ್ಲಿ 6-8 ಸಿಬ್ಬಂದಿಗಳು, MBK, LCRP, ಇಬ್ರು LCRPಗಳು, ಒಬ್ರು MBK, ಕೃಷಿ ಸಖಿ, ಪಶು ಸಖಿ, ಉದ್ಯೋಗ ಸಖಿ, ಬ್ಯಾಂಕ್ ಸಖಿ, ಈ ತರ ಎಲ್ಲಾ ಕೆಲಸಗಾರರು ಇದಾರಲ್ರಿ, ಅವ್ರು ಫಾಲೋ ಅಪ್ ಮಾಡ್ತಾರ. ಎಸ್ ಎಜಿ ಹೋಗ್ತಾರ, ಬುಕ್ಸ್ ನೋಡ್ತಾರ, ಅವರೆಲ್ಲ ಫಾಲೋ ಅಪ್ ಮಾಡೋದ್ರಿಂದ ಒಂದು ಉನ್ನತವಾದ ರೀತಿಯಲ್ಲಿ ಎಸ್ಎಜ್ ಗಳು ನಡೀತಾ ಇದಾವ್ರಿ ಇವತ್ತಿನ ದಿನದಲ್ಲಿ. ನೋಡಮ್ಮ ನಿರ್ಮಲಾ, ನಿಮ್ದು ಈಗ ಪ್ರಾರಂಭದಲ್ಲಿ ಒಂದು ಮಂತ್ಲಿ ಬಂಡವಾಳ ಅಂತಂದ್ರೆ ತಿಂಗಳ ಒಂದು ಉಳಿತಾಯ 100 ರೂಪಾಯಿ ಇತ್ತು, ಈಗ ಎಷ್ಟಕ್ಕೆ ಬಂದಿದೆ ಅಮ್ಮ? ಅದು ಸರ್ 200 ತಂದಿದೀವಿ ಸರ್ ತಿಂಗಳ. ನಮ್ಗೆ ಇನ್ನೊಂದು ಏನಂದ್ರೆ 300 ಅಥವಾ 400 ಮಾಡೋಣ, ನಮ್ದು ಆದಾಯ ಜಾಸ್ತಿ ಹೆಂಗ್ ಜಾಸ್ತಿ ಆಗತ್ತಂಗ ಉಳಿತಾಯ ಜಾಸ್ತಿ ಮಾಡೋಣ ಅಂದ ಅಂದಾಗ ಮಾತ್ರ ನಮ್ದು ಜಾಸ್ತಿ ಉಳಿತಾಯ ಆದ್ರೆ ನಮ್ಮಲ್ಲೂ ಸಹ ಸ್ವಲ್ಪ ಹಣದ ಜಾಸ್ತಿ ಆಗುತ್ತಾ, ಬೇರೆಯವರಿಗೂ ಹೆಲ್ಪ್ ಮಾಡಕ್ ಆಗುತ್ತಾ? ಇಲ್ಲ ಬರೀ 100 ರೂಪಾಯಿ 200 ರೂಪಾಯಿ ಕಟ್ಕೊಂಡ್ರೆ ಉಳಿತಾಯ ನಮ್ ಜಾಸ್ತಿ ಆಗಲ್ಲ ಒಂದು ಅನ್ನೋ ಉದ್ದೇಶ ಐತೆ ಸರ್. ಈ ಅದು ನಾವು ಇನ್ನು ಮೇ ಅಥವಾ ಇದ್ರಲ್ಲಿ ಜೂನ್ ಅಲ್ಲಿ ಪ್ಲಾನಿಂಗ್ ಮಾಡ್ಬೇಕಂತ ಇದೀವಿ ಸರ್. ಹೆಂಗಂದ್ರೆ ನಾವು ಒಬ್ರು ಕಟ್ತೀವಿ ಅಂತ ಇದ್ ಮಾಡೋದಲ್ರ, 10 ಜನದ ಮನಸ್ಥಿತಿ ಮನೆ ಸ್ಥಿತಿ ಹೆಂಗದಂತ ನೋಡ್ಕೋಬೇಕಲ್ರಿ, ಅದು ಒಂದು ಕಾರಣ. ಹೌದು, ಎಲ್ಲರೂ ಒಪ್ಪಬೇಕು, ಯಾಕಂತಂದ್ರೆ 100 ರೂಪಾಯಿ ಒಬ್ಬೊಬ್ಬರದು ಕಷ್ಟ ಆಗ್ತದ, ಒಂದೊಂದ್ಸಲ ಕೊಡಕ್ ಆಗೋದಿಲ್ಲ, ತಗೊಂಡ್ ಮೇಲೆ ಅದನ್ನ ಆ ಡೇಟಿಗೆ ಬಂದು ನಾವು ಕೊಡ್ಲೇಬೇಕಾಗ್ತದ. ಕೊಡ್ಲೇಬೇಕಾಗುತ್ತೆ ಸರ್. ಹಂಗ ಅದು ಇದ್ರಿಂದ 200 ರೂಪಾಯಿ ಅಂತ ಕಂಪಲ್ಸರಿ ಕೊಡ್ತಾ ಇದೀವಿ. ಏನೋ ಒಬ್ರಿಬ್ರು ಕೊಡಕ್ ಒಪ್ಪಿಗೆ ಇದೀವಿ ಅಂತೇಳಿ ನಮ್ಮಷ್ಟಕ್ಕೆ ನಾವೇ ಮಾಡಿದ್ರೆ ಪಾಪ ಬೇರೆಯವ್ರಿಗೆ ಕಷ್ಟ ಆಗ್ಬಾರ್ದು, ಎಲ್ರು ಕೇಳ್ಕೊಂಡು ಮಾಡುವಂತ ವ್ಯವಸ್ಥೆ ಆಗ್ಬೇಕು ಅಥವಾ ಮೇ ಜೂನ್ ತಿಂಗಳಲ್ಲಿ ಮಾಡ್ಬೇಕು ಅಂತೇಳಿ. ಈಗ ಸಮ್ಮರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಇದನ್ನು ಕಡಿಮೆ ಸರ್ ಕೆಲಸ ನಮ್ಮಲ್ಲಿ. ಹೌದು, ಹಂಗಾಗಿ ಈಗ ಹೊಡೆತ ಬೀಳಬಾರ್ದು ಅವ್ರಿಗೆ ಅನ್ನೋದ್ರಿಂದ ಸ್ವಲ್ಪ ತಡೆ ಹಿಡ್ದಿದ್ವಿ ಸರ್. ನೋಡಮ್ಮ, ಈಗ ತಿಂಗಳ 100 ರೂಪಾಯಿ ಆಯ್ತು, 200 ರೂಪಾಯಿ ಆಯ್ತು ಅಥವಾ 500 ರೂಪಾಯಿ ಆಯ್ತು, ಉಳಿತಾಯ ಮಾಡಿದ್ದನ್ನ ನಾವು ಅಥವಾ ಈ ಸಂಘದಿಂದ ತಗೊಂಡಂತ ಒಂದು ಲೋನ್ ಅನ್ನ ಒಂದು ಒಳ್ಳೆ ಕೆಲಸಕ್ಕೆ ಬಳಕೆ ಆಗ್ಬೇಕು. ಯಾಕಂತಂದ್ರೆ ಒಂದು ಹಬ್ಬಕ್ಕೂ ಅಥವಾ ಏನೋ ಒಂದು ದೇವರು ಮಾಡಿದೀವಿ ಅಂತಂದ್ರೆ ಅದು ನಮಗೆ ಅದು ಹೊರೆ ಆಗ್ತದ. ಹಾ ಸರ್, ಖಂಡಿತ. ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್, ನಮ್ಮಲ್ಲಿ ಆಂತರಿಕ ಸಾಲ ಅಂದ್ರೆ ನಾವು ಉಳಿತಾಯ ಮಾಡಿರೋ ದುಡ್ಡನ್ನೇ ನಾವೇ ಸಾಲ ರೂಪದಲ್ಲಿ ತಗೊಂಡ್ರೆ ಅದು ಆಂತರಿಕ ಸಾಲ ಅಂತ ಹೇಳ್ತೀವಿ. ಸಿಎಫ್ ಸಮುದಾಯ ಬಂಡವಾಳ ಅಂದ್ರೆ ಒಕ್ಕೂಟದ ಕಡೆಯಿಂದ ಸಾಲವನ್ನು ಕೊಡ್ತಾ ಇದಾರೆ. ಅವ್ರು ಒಕ್ಕೂಟದ ಕಡೆಯಿಂದ ಸಾಲ ಕೊಡ್ಬೇಕಾದ್ರೆ MIP ಅಂತೇಳಿ ಇದು ಸರ್ ಮೈಕ್ರೋ ಇನ್ವೆಸ್ಟ್ಮೆಂಟ್ ಅಂತೇಳಿ ಇದು ಏನಂದ್ರೆ ಫಾರ್ಮೆಟ್ ರೆಡಿ ಮಾಡ್ತಾರ ಸರ್. ಈ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ಬೇಕಾದ್ರೆ ಯಾವ ರೀತಿ ಫಾರ್ಮೆಟ್ ರೆಡಿ ಮಾಡ್ತಾರೋ ಅದೇ ರೀತಿ ಇವ್ರು ಮಾಡ್ತಾರ ಸರ್. ಹಾ, ಫಾರ್ಮೆಟ್ ಮಾಡ್ತಾರ. ಅವ್ರು ಯಾವ್ದಕ್ ಯೂಸ್ ಮಾಡ್ತಾರ, ಏನಕ್ ಯೂಸ್ ಮಾಡ್ತಾರ, ಇವ್ರು ವರ್ಷದ ಇದು ಉಳಿತಾಯ ಎಷ್ಟದ, ಇವ್ರ ದುಡಿಮೆ ಎಷ್ಟದ, ಇವ್ರು ಹಬ್ಬ ಹರಿದಿನ ಖರ್ಚು ಎಷ್ಟು ಮಾಡ್ತಾರ, ಎಷ್ಟು ಉಳಿತಾಯ ಆಗ್ತದ, ಅದ್ರ ಮೇಲೆ ಡಿಪೆಂಡ್ ಅಪನ್ ಎಲ್ಲ ನೋಡ್ಕೊಂಡು ಅವ್ರು ಲೋನ್ ಕೊಡ್ತಾರ. ಯಾವ ಉದ್ದೇಶಕ್ಕಂತೂ ಮತ್ತೆ ವಿತ್ ಫೋಟೋನು ಇರ್ಬೇಕ್ರಿ ಪ್ರೂಫಿಗೆ. ಈ ರೀತಿ ಆಗಿರೋದ್ರಿಂದ ನಮ್ಮಲ್ಲಿ ಜಾಸ್ತಿ ಇವಾಗ ಹಳ್ಳಿ ಕಡೆಯಲ್ಲಿ ಆ ಹಬ್ಬಕ್ಕೋ ಮದುವೆಗೋ ಈ ರೀತಿ ಯೂಸ್ ಮಾಡ್ಕೊಳಕ ಸ್ವಲ್ಪ ಇದಾಗ್ತಾ ಇದಾರೆ. ಪರ್ಟಿಕ್ಯುಲರ್ ಯಾರು ಬಿಸ್ನೆಸ್ ಮಾಡ್ತಾರ ಅವ್ರಿಗೆ ಮಾತ್ರ ಲೋನ್ ಕೊಡ, ಯಾಕಂದ್ರೆ ಮಂತ್ಲಿ ರಿಕವರಿ ಆಗ್ಬೇಕದು. ಹೌದೌದು, ತಗೊಂಡ ಮೇಲೆ ಏನಾದ್ರು ಒಂದು ಅದು ದಂಧಕ್ಕೆ ಒಂದು ಅಥವಾ ಏನೋ ಒಂದು ಉದ್ಯೋಗ ಮಾಡಕ ಅಥವಾ ಅದು ಅದರಲ್ಲಿ ಏನೋ ಉತ್ಪನ್ನ ಚಲೋ ಆಗ್ಬೇಕು, ಏನು 4 ಮರಿ ತಗೊಳ್ಳೋದು ಅಥವಾ ಏನೋ ಒಂದು. ಇನ್ನೊಂದ್ರೆ ನಮ್ಮಲ್ಲಿ ಮರ ಪುಟ್ಟಿ ಮಾಡ್ತಾರ ಸರ್. ಅವ್ರು ಸರ್ ಮರ ಪುಟ್ಟಿ ವ್ಯಾಪಾರ ಮಾಡೋ, ಅವ್ರದ್ದು ಹಸ್ಬೆಂಡ್ ಒಂದ್ ಸ್ವಲ್ಪ ಕಾಲು ಇದಾಗಿದೆ ಸರ್, ಆಕ್ಸಿಡೆಂಟ್ ಅಲ್ಲೋ ಏನೋ ಆಗಿದೆ. ಮನೇಲಿ ಹೆಣ್ಮಕ್ಳು ಇದಾರ, ಇಬ್ರು ಹೆಣ್ಮಕ್ಳು, ಅವ್ರು ಒಬ್ರು ಮನೇಲಿ ಗೃಹಿಣಿ ಅವ್ರು ಇದಾರ, ಅವ್ರು ನಮ್ಮ SHG ಅವ್ರೆ, ಅವ್ರು ಮರ ಪುಟ್ಟಿ ವ್ಯಾಪಾರ ಮಾಡ್ತಾರ ಸರ್. ನಮ್ಮಲ್ಲಿ ಆಂತರಿಕ ಸಾಲನು ತಗೊಂಡಿದಾರ, ಒಕ್ಕೂಟದ ಕಡೆಯಿಂದ ಸೇಫ್ ಲೋನ್ ತಗೊಂಡಿದಾರ, ತಗೊಂಡು ಒಳ್ಳೆ ರೀತಿಯ ಬಿಸ್ನೆಸ್ ಮಾಡ್ತಾ ಇದಾರ ಸರ್. ನೋಡಿ, ನಾವು ಯಾವ್ದೋ ಒಂದು ಕಚ್ಚಾ ವಸ್ತು ತಗೊಂಡದಾಗಿರ್ಬೋದು ಅಥವಾ ಒಂದು ಬಂಡವಾಳ ಹಾಕಿದ ಮೇಲೆ ಒಂದು ಸಣ್ಣದ ಏನಾದ್ರೂ ಒಂದು ಮಿಷನ್ ತಗೊಳ್ಳೋದಾಗಿರ್ಬೋದು, ಇಂಥವೆಲ್ಲ ಏನಾದ್ರೂ ಒಂದು ಟ್ರಾನ್ಸ್ಪೋರ್ಟ್ ಅಮೌಂಟ್ ಆಗಿರ್ಬೋದು, ಅದು ಆಯ್ತಪ್ಪ ಅಂತಂದ್ರೆ ಒಂದು ವಸ್ತು ಉತ್ಪಾದನೆ ಆಗ್ತದ, ಅದು ನಮಗೆ ಮಾರಾಟ ಮಾಡಿದಾಗ ಅದು ರೊಕ್ಕ ಬರ್ತದೆ ನಮಗೆ. ಅದು ನೀವು ಪುಟ್ಟಿ ತಗೊಳ್ರಿ ಅಥವಾ ಮರ ತಗೊಳ್ರಿ ಅಥವಾ ಕಸಬಾರ್ಗಿ ತಗೊಳ್ರಿ, ಯಾವ್ದೋ ಒಂದು ವಸ್ತುವಲ್ಲಿ ಉತ್ಪಾದನೆ ಆಗ್ತದ ಅದು ಹಳ್ಳಿಯಾಗ ಅದು ಮಾರಾಟ ಆಗ್ತದೆ. ಏನ್ ಹೇಳೋದಮ್ಮ, ಈಗ ಏನ್ ಹೇಳಕ್ ಇಷ್ಟಪಡ್ತಿದ್ದೀವಿ, ಈಗ ಮಹಿಳೆಯರು ಈಗ ಇಂತಹ ಒಂದು ದೊಡ್ಡ ದೊಡ್ಡ ಕೋಟಿಗಟ್ಟಲೆ ವ್ಯವಹಾರ ಮಾಡೋದು ಬೇರೆ, ಮಹಿಳೆಯರು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಈ ರೀತಿ ಉಳಿತಾಯ ಮಾಡಿ ಯಾವ್ದೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ಹೆಂಗ್ ಅನುಕೂಲ ಆಗುತ್ತೆ ಗ್ರಾಮೀಣ ಭಾಗದಾಗ? ಸರ್ ಬಹಳಷ್ಟು ಜನ ಅನುಕೂಲ ಆಗಿದೆ ಸರ್. ಇನ್ನೊಂದ್ ಏನಂದ್ರೆ ಆ ಹೆಣ್ಮಕ್ಳ ಕಡೆಯಿಂದ ಮನೆ ಅಂತೂ ನಡ್ಸಕ್ ಆಗಂಗಿಲ್ಲ, ಬಟ್ ಗಂಡ್ಮಕ್ಳು ಮನೆ ನಡೆಸ್ತಾರ ಅನ್ನೋದ್ರ ಅವರಲ್ಲಿ ಒಂದು ಏನಂದ್ರೆ 100% ಅಲ್ಲಿ ಒಂದು 20% ಇವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಬಹಳ ಖುಷಿ ವಿಚಾರ. ಏನಪ್ಪಾ ಅಂದ್ರೆ ಸಾಲ ಅಂತ ಹೋದ್ರೆ ಗಂಡ್ಮಕ್ಳು ಸಾಲ ತಗೊಳಂಬ, ಹೆಣ್ಮಕ್ಳು ಅಂತೂ ಹೋಗಂಗಿಲ್ಲ ಸಾಲ ತರೋದಕ್ಕೆ, ಗಂಡ್ಮಕ್ಳೇ ಹೋಗ್ತಾರ. ಅವ್ರು ಸಾಲ ತರಕಂತ ಹೊರಗಡೆ ಹೋದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಹೊಲ ಅಡ ಇಡ್ತಿರೋ, ಮನೆ ಅಡ ಇಡ್ತಿರೋ, ಬಾಂಡ್ ಬರೀತಿರೋ ಅಂತ ಈಗ ಇವತ್ತಿನ ಪರಿಸ್ಥಿತಿ ಇದೆ ಸರ್. ಅಂತದ್ರ ಮಧ್ಯೆ ಒಬ್ಬ ಹೆಣ್ಮಗಳು 1-1.5 ಲಕ್ಷ 2 ಲಕ್ಷ ತನನು ಯಾವ್ದೇ ರೀತಿಯ ವಸ್ತು ಅಡ ಇಡದೆ, ಯಾವ್ದೇ ಬಾಂಡ್ ಪೇಪರ್ ಬರೀದೇನೆ ತಂದ್ಬಿಟ್ಟು ಮನೆಯಲ್ಲಿರುವ ಆ ಒಂದು ಬಿಸ್ನೆಸ್ ಮಾಡೋಕಾಗಿರ್ಬೋದು, ಅವ್ರದ್ದು ಇನ್ನೊಂದು ಇದು ಕೆಲ್ಸಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ತಾಳಂದ್ರೆ ಅದು ಒಂದು ಗ್ರೇಟ್ನೆಸ್ ಅಂತ ನಾವು ಅನ್ಕೊಂತೀವಿ ಸರ್. ನೋಡಮ್ಮ, ಈಗ ಸಾಲ ಮಾಡಕ ಹೆಣ್ಮಕ್ಳು ಬಹಳ ಅಂಜುತ್ತಾರ, ಗಂಡ್ಮಕ್ಳು ಏ ಸಾಲ ಕೊಡ್ತಾರಪ್ಪ ಅಂತಂದ್ರೆ ಪಟ್ಟಣ ತಗೊಂಡ್ಬಿಡ್ತಾರ. ಹೆಣ್ಮಕ್ಳು ಯಾಕೆ ಅಂತಾರ ಅಂದ್ರೆ ಅದು ಕಟ್ಲಾರದಲ್ಲಪ್ಪ, ತಿರ್ಗಾ ಕಟ್ಲೇಬೇಕು, ಇವತ್ತಿಲ್ಲ ನಾಳೆ ಕಟ್ಲೇಬೇಕು, ಇಸ್ಕೊಂಡಿವಿ ಅಂದ್ರೆ ಅದು ಕಟ್ಲೇಬೇಕು. ಹಂಗಾಗಿ ನಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಸಾಲ ಮಾಡೋಣ, ಇಲ್ಲಾಂದ್ರೆ ಬೇಡ ಅಂತೇಳಿ ಹೆಣ್ಮಕ್ಳು ಅನ್ಸ್ತಾರ. ಗಂಡ್ಮಕ್ಳು ಹಂಗಿಲ್ಲ, ಕೊಡ್ತಾರ ತಗೊಳ್ತೀವಿ ಅಂತಾರ, ಅದು ಕಟ್ತಾರ ಕಟ್ಟಲ್ಲ. ಅದು ಸೆಕೆಂಡ್ ವೇಚ್ ಅಂದ್ರೆ ಗಂಡ್ಮಕ್ಳು ಅಂದ್ರೆ ಎಲ್ಲಾರು ಅದೇ ರೀತಿ ಇರಂಗಿಲ್ಲ, ಎಲ್ಲರೂ ಕಟ್ತಾರ ಎಲ್ಲರೂ ಕಟ್ಟಂಗಿಲ್ಲ ಅಂತ ಇರಂಗಿಲ್ಲ. ಬಟ್ ಒಂದೊಂದ್ ಸಾರಿ ಅಂದ್ರೆ ಗಂಡ್ಮಕ್ಳ ಮನಸ್ಥಿತಿ ಹೆಂಗಂದ್ರೆ ತರಂ ಬಿಡು ಮುಂದ ಆಗಂಗ್ ಆಗುತ್ತ ದೇವ್ರ ಅದನ್ನ ಅಂತ ಗಂಡ್ಮಕ್ಳ ಮನಸ್ಥಿತಿ ಬರುತ್ತೆ. ಹೆಣ್ಮಕ್ಳ ಮನಸ್ಥಿತಿ ಏನಾದ ಇವ ಅದು 1 ರೂಪಾಯಿನಾಗ್ಲಿ 8 ಆಗ್ಲಿ ತಂದಿವಿ ಅಂದ್ರೆ ನಾವ್ ತಿರ್ಗಾ ಕೊಡ್ಲೇಬೇಕು, ಅದೇನ್ ಕಟ್ಲಾರ ಸಾಲ ಅಲ್ಲ, ಅವಶ್ಯಕತೆ ಇದ್ರೆ ಮಾಡೋಣ, ಇಲ್ಲಾಂದ್ರೆ ಬೇಡ ಅಂತೇಳಿ ಹೆಣ್ಮಕ್ಳದ ಒಂದ್ ಮನೋಭಾವನೆ. ಅಂದ್ರೆ ಗಂಡ್ಮಕ್ಳು ಸ್ವಲ್ಪ ಚೌಕಾಸಿ ಮಾಡಂಗಿಲ್ಲ ಅವ್ರು, ಏನೋ ಒಂದು ಉದಾರಿಗಳು, ಏನ್ ಸ್ವಲ್ಪ ಏನೋ ಬಾರ್ಗಿಂಗ್, ನಾ ಸಂತೆ ಹೋದಾಗ ಅವ್ರು ರೇಟ್ ಕೇಳೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ, ಹೆಣ್ಮಕ್ಳು ತೂಗಿ ತಾಳ ಮಾಡಿ ಲೆಕ್ಕಪತ್ರ ಮಾಡಿನ ಅವ್ರೆಲ್ಲ ಬದುಕ್ ನಡೆಸ್ತಾರ. ಹಾ, ಬದುಕ್ ನಡೆಸ್ತಾರ ಸರ್. ಗಂಡ್ ಮಕ್ಳು ಏ ಹೋಗ್ಲಿ ಬಿಡ, ಅದನ್ನ ಕಷ್ಟ ಚೌಕಾಸಿ ಮಾಡಿ ಸುಮ್ ತಗೊಂಡ್ ಬಂದ್ ಬಿಡಕ್ ಕೂಡ ಯಾಕೆ ವಾದ ಮಾಡ್ತೀನಿ ಅಂತಾರ. ಹಂಗಾಗಿ ಹೆಣ್ಮಕ್ಳದ್ದು ನಮ್ ಗ್ರಾಮೀಣ ಭಾಗದಾಗ ಸ್ವಸಹಾಯ ಸಂಘಗಳಿಂದ ಬಹಳಷ್ಟು ಹೆಲ್ಪ್ ಆಗಿದೆ ಸರ್ ನಮ್ಗೆ. ಹೌದು ನೋಡಮ್ಮ, ಈಗ ಎಷ್ಟೋ ಜನರಿಗೆ ಅದು ತಾವ್ ತಾವೇ ರೊಕ್ಕ, ಈಗೇನು ಅವರು ಸುತ್ತು ನುದಿ ಆಗಿರ್ಬೋದು, ನಿಮ್ಮ ಬೇರೆ ಬೇರೆ ಸಹಾಯ ಇರ್ಲಿಲ್ಲ ಅಂದ್ರು ಕೂಡ ಅದು ಒಂದು ವರ್ಷ ಆದ್ಮೇಲೆ, 5 ವರ್ಷ ಆದ್ಮೇಲೆ, 10 ವರ್ಷ ಆದ್ಮೇಲೆ ಅದೇ ದೊಡ್ಡ ಅಮೌಂಟ್ ಆಗಿ ಕಾಣುತ್ತೆ ನಿಮಗೆ. ಸರ್, ಇನ್ನೊಂದ್ ಏನಂದ್ರೆ ಈ NRLM ಮೂಲಕ ಒಕ್ಕೂಟದಲ್ಲಿ ಆಗಿರುವಂತ ಸ್ವಸಹಾಯ ಸಂಘಗಳಿಗೆ ಈಗ ಹಿಂದುಳಿದ ತಾಲೂಕು ಅಂತೇಳಿ ಮಸ್ಕಿ ಮತ್ತೆ ಸಿರ್ವರ್ ಅನ್ನ ಆಯ್ಕೆ ಮಾಡಿದ್ರಲ್ರಿ. ಹೌದು, ಮಹತ್ವಾಕಾಂಕ್ಷಿ ಜಿಲ್ಲೆಗಳಂತೇಳಿ ಆಯ್ಕೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಮ್ಮ ಹಿರಿಯಾಣಿಗೆ ಪಂಚಾಯತಿಯಲ್ಲಿ 21 ಗುಂಪುಗಳಿಗೆ ಸುತ್ತನಿಧಿ ಬಂದಿದೆ ಸರ್. ಅಂತಂದ್ರೆ ನಿಮ್ಮಲ್ಲಿ ಆ ತಾಲೂಕುಗಳ ಒಂದು ಸ್ವಸಹಾಯ ಸಂಘಗಳನ್ನ ಗುರುತಿಸಿ ಮಹಿಳೆಯರನ್ನ ಮುಂತರಲಿಕ್ಕೆ ಒಂದು ಗುಂಪುಗಳನ್ನ ಆರ್ಥಿಕ ಧನ ಸಹಾಯ ಕೊಟ್ಟಿದ್ದಾರೆ. ಒಂದು ಗುಂಪಿಗೆ 20,000 ಸುತ್ತನಿಧಿ ಕೊಟ್ಟಿದ್ದಾರೆ ಸರ್. ಇವೆಲ್ಲವನ್ನ ಹೇಗೆ ಬಳಸ್ಕೊಂತೀರಮ್ಮ ಹೇಳ್ರಿ ಸರ್? ಇವೆಲ್ಲ ಹಣವನ್ನ ತಾವು ಬಳಸ್ಕೊಂತೀರಿ ಸರ್? ಈಗ 20,000 ಬಂತಲ್ಲ ಸುತ್ತನಿಧಿ ನಮ್ಗೆ, ಅದನ್ನ ನಾವು ಯಾವ್ದೇ ಕಾರಣಕ್ಕೂ ಹಂಚ್ಕೊಳ್ಳಂಗಿಲ್ಲ. ಹಂಚ್ಕೊಂಡ್ರೆ 10 2,000 ರೂಪಾಯಿ ಬರಂಗಿಲ್ಲ ಸರ್. ಹೌದು, ಆ 2,000 ರೂಪಾಯಿ ಒಂದಿನ ಸಂತೆ ಮಾಡಿದ್ರೆ ಕಲಾಸ್ ಮುಗ್ದೋಯ್ತು. ಹೌದು, ಹಂಗಾಗಿ ನಾವ್ ಅದನ್ನ ಏನ್ ಮಾಡ್ತೀವಿ, ಆ 2,000 ನಮ್ಗೆ ಯಾವ್ದಕ್ಕೂ ಉಪಯೋಗ ಆಗಲ್ಲ, ನಾವ್ ಅದನ್ನ ಬಳಸ್ಕೊಳ್ಳೋದು ಬೇಡ ಅಂತೇಳಿ ಅದನ್ನು ಸಹ ಆಂತರಿಕ ಸಾಲವಾಗಿ ನಾವು ಕೊಡ್ತಾ ಇದೀವಿ ಸರ್. ನಮ್ಮಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಬಿಸ್ನೆಸ್ ಮಾಡೋದಕ್ಕೆ, ಬಿಸ್ನೆಸ್ ಪರ್ಪಸ್ ಅವ್ರಿಗೆ ಹಣದ ಸಹಾಯ ಬೇಕಿದೆ ಅನ್ನೋದಾದ್ರೆ ಅದನ್ನ ನಾವು ಆರ್ಥಿಕ ಸಾಲವಾಗಿ ಕೊಡ್ತಾ ಇದೀವಿ ಸರ್. ಹೇಗೆ ನಡೀತಾ ಇದೆ ತಮ್ಮದು ರೇಣುಕಾ ಇಲ್ಲಮ್ಮ ಮಹಿಳಾ ಸ್ವಸಹಾಯ ಸಂಘ? ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಸರ್. ಏನಕ್ಕೆ ಇಷ್ಟಪಡ್ತೀಮ್ಮ ಹೆಣ್ಮಕ್ಳಿಗೆ ಉಳಿತಾಯ ಮಾಡೋದಾಗಿರ್ಬೋದು, ಸಂಘ ರಚನೆ ಮಾಡ್ಕೊಳ್ಳೋದಾಗಿರ್ಬೋದು, ಎಂತಹ ಮಹಿಳೆಯರಲ್ಲಿ ಮನಸ್ಥಿತಿ ಇರಬೇಕು ಸಂಘ ರಚನೆ ಮಾಡುವಾಗ, ಅವ್ರು ಹೆಂಗ್ ತಯಾರಾಗಬೇಕು? ಸರ್, ಒಂದೇ ನಾನು ಹೆಣ್ಮಕ್ಳಿಗೆ ಹೇಳೋಕ್ ಇಷ್ಟಪಡೋದೇನಂದ್ರೆ, ಯಾವ್ದೇ ಕಾರಣಕ್ಕೂ ಸಂಘಗಳು ಅಂತಂದ್ರೆ ಇವಾಗ ಬಹಳಷ್ಟು ಜನ ಆವಾಗ್ಲೇ ಸಂಘಗಳು ಮಾಡಿ ದುಡ್ಡು ಹೋಗಿ ಏನೇನೋ ಆಗಿದಾವ್ ಸರ್. ಹೌದು, ನಮ್ಮ ಅತ್ತೆಯವ್ರ ಕಾಲದಲ್ಲಿ, ನಮ್ಮ ಅಜ್ಜಿಯವ್ರ ಕಾಲದಲ್ಲಿ, ಇವನ್ ನಾವೇ ಗುಂಪು ಮಾಡ್ಬೇಕಾದ್ರೆ ನಮ್ಮ ಅತ್ತೆಯವರು ನಮ್ಮ ಅಜ್ಜಿಯವರು ಏ ಯಾರೋ ಬಂದಾರಲ್ಲ ಇಲ್ರಿ ಈ ರೀತಿ ಗುಂಪು ಮಾಡಕ್ ಬಂದಾರ, ಪಂಚಾಯತಿ ಕಡೆಯಿಂದ ಒಕ್ಕೂಟ ಇದೆ, ಒಕ್ಕೂಟ ವ್ಯಾಪ್ತಿಯಲ್ಲಿ ಸ್ವಸಹಾಯ ಸಂಘಗಳು ಮಾಡ್ತಾ ಇದಾರ, ನಾವ್ ಸೇರ್ಕೊಂತೀವಿ ಅಂದಾಗ ನಮ್ಮ ಅಜ್ಜಿಯವರು ಆಗಿರ್ಬೋದು ನಮ್ಮ ಅತ್ತೆಯವರು ಏನಂದ್ರು, ಏ ಬೇಡ ಅವೆಲ್ಲ ನಾವೆಲ್ಲ ಮೊದ್ಲೆಲ್ಲ ಮಾಡಿವಿ, ಎಲ್ಲ ರೊಕ್ಕ ತಿನ್ನಕ್ ಮಾಡ್ತಾರ, ಹಂಗ ಹಿಂಗ ನಾವ್ ದುಡ್ಡು ಕಟ್ಟಿವಿ ಬಂದಿಲ್ಲ ಹೋಗಿಲ್ಲ ಅಂತೇಳಿ ಅವೆಲ್ಲ ಬಹಳಷ್ಟು ಕಂಪ್ಲೇಂಟ್ಸ್ ಇದಾವ. ಜನರಲ್ಲಿ ಮನೋಭಾವ ಆ ರೀತಿ ಕುಂತು ಬಿಟ್ಟಿತ್ತು. ಈಗ NRLM ಅಂತ ಬಂದಿರೋದ್ರಿಂದ ಅಲ್ಲಿರುವಂತ ಸಿಬ್ಬಂದಿಗಳು ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ಅವರು ಡೈಲಿ ಮನೆ ಮನೆ ಭೇಟಿ ಮಾಡ್ತಿರ್ಬೋದು, ನಮ್ಮಲ್ಲಿ ತಿಂಗಳ ತಿಂಗಳ ಮೀಟಿಂಗ್ ಬರ್ತಿರ್ಬೋದು, ಅಲ್ಲಿರುವಂತ ಸೌಲಭ್ಯಗಳನ್ನು ತಿಳಿಸೋದ್ರ ಮೂಲಕ ಸ್ವಸಹಾಯ ಸಂಘಗಳು ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸರ್. ನಂಬಿಕೆ ಬಂದಿದೆ, ಮೊದಲು ನಂಬಿಕೆ ಇರ್ಲಿಲ್ಲ, ದುಡ್ಡು ಬರ್ತಿತ್ತು ಕಟ್ಟಿ ದುಡ್ಡೇ ಬರಬಹುದು ಆ ಕಡೆ ಹೋಯ್ತು ಹಂಗೆ ಹಿಂಗೆ ಅಂತೇಳಿ ಬಹಳಷ್ಟು ಕಂಪ್ಲೇಂಟ್ ಗಳಿದ್ವು. ಹಂಗಾಗಿ ಜನ ಗುಂಪುಗಳನ್ನು ಮಾಡಕ್ಕೆ ರೆಡಿ ಇರ್ಲಿಲ್ಲ. ಈ 4 ಈ ಬೀರ್ಲಿಂಗೇಶ್ವರ ಒಕ್ಕೂಟದಲ್ಲಿ ಬರೀ 25 SHGಗಳಿದ್ವು, ಅಂತವು ಅಲ್ಲಿರುವಂತ ಸಿಬ್ಬಂದಿಗಳು ಬಂದು ಅಲ್ಲಿರುವಂತ ಸೌಲಭ್ಯಗಳನ್ನು ತಿಳಿಸಿದಾಗ ಎಲ್ಲರೂ ಮುಂದೆ ಬಂದು ಇವತ್ತಿನಿಂದಲೇ 80 SHGಗಳು ಆಗಿದಾವ್ ಸರ್. ನೋಡಮ್ಮ, ಕಳೆದ 4 ನಿಮ್ ಸಂಘ ಹೆಂಗಿತ್ತು, ಇವತ್ ಹೆಂಗಿದೆ ಸರ್? ಕಳೆದ 4 ಏನಪ್ಪಾ ಅಂದ್ರೆ ಗುಂಪು ಮಾಡ್ಬೇಕಾದ್ರೆ ನಾನೇನೋ ಸ್ವಲ್ಪ ಎಜುಕೇಟೆಡ್ ಅದೀನಿ ಮಾಡೋಣ ಬಿಡ್ರಿ ಅಂತೇಳಿ ಒಪ್ಕೊಂಡ್ವಿ. ನಮ್ ಜೊತೆ ಬರೋರಿಗೆ ಒಂದ್ ರೀತಿ ಒತ್ತಾಯ ಮಾಡಿ ಸೇರ್ಸ್ದಂಗ ಆಯ್ತು ನಮ್ ಗುಂಪನ್ನ. ಏ ಬೇಡವ ಹಂಗ ಹಿಂಗಂದ್ರೆ ಇರ್ಲಿ, ಸೇರು ಸೇರು, ನೀನ್ ಕಟ್ಟಿದ ನಾನ್ ಕಟ್ಕೊಂಡ್ ಹೋತ್ನಿ ಹೆಂಗಾರ ಆಗುತ್ತಂತೆ, ಒತ್ತಾಯವಾಗಿ 10 ಸೇರಿಸಿ ಮಾಡಿದ್ವಿ ಸರ್. ಒಂದ್ 6 ತನಕ ಸ್ವಲ್ಪ ಕಷ್ಟ ಆಯ್ತು, ಇರ್ಲಿ ಬಿಡಮ್ಮ ಮತ್ತೆ ತಿಂಗಳ ಬಂತೇನ, ಮತ್ತೆ ಹಂಗ್ ಬಂತೇನ ಅಂತ ಅನ್ನೋರ್ರಿ. ತಿಂಗಳ ಬಂದ ತಕ್ಷಣ ಏ ಮೊನ್ನೆ ಕಡಿದಂಗ ಆಯ್ತು ಮತ್ತೆ ಬಂದ್ ಬಿಡ್ತೇನೆ ತಿಂಗಳ ಅನ್ನೋ ರೀತಿ ಇತ್ತು 6 6 ಆದ್ಮೇಲೆ ಅವ್ರಿಗೆ ಸ್ವಲ್ಪ ಗೊತ್ತಾಯ್ತು, ಏ ನಮ್ ದುಡ್ಡು ಇಷ್ಟ ಆಯ್ತು ಅಷ್ಟಾಯ್ತು ಕಟ್ತಾ ಇದ್ವಿ. ಅವ್ರಿಗೆ ಏನಂದ್ರೆ ಡೇಟ್ 4 ಬಂದ್ಗ ಅದೊಂದು ಕೆಲ್ಸ, ಏ ನಮ್ದು ಇವತ್ತು ಸಭೆ ಇದೆ, ಹಂಗೆ ನಮ್ 4 ಸಾಯಂಕಾಲ 6 ಆದ ತಕ್ಷಣ ಅವ್ರದ್ದು ಏನೇ ಕೆಲಸ ಇರ್ಲಿ, ನಾವ್ ಇವತ್ತು ನಮ್ ಸಂಘದ ಸಭೆ ಇದೆ, ನಾವು ತಿಂಗಳ ಸಭೆ ಮಾಡ್ತಾ ಇದೀವಿ, ಏನೇ ಕೆಲಸ ಬಿಟ್ಟು ಬರ್ಬೇಕು. ಈ ಸ್ಕೂಲ್ಗೆ ಹೋಗೋ ಮಕ್ಳಿಗೆ 9 ಆದ ತಕ್ಷಣ ನಾವ್ ಸ್ಕೂಲ್ಗೆ ಹೋಗ್ಬೇಕಂತ ಹೆಂಗ ಮನೋಭಾವ ಬರುತ್ತೆ, ಅದೇ ರೀತಿ ನಮ್ SHG ಮಹಿಳೆಯರಲ್ಲಿ ಮನೋಭಾವ ಬಂದಿದೆ ಸರ್ ಇವತ್ತು. ನೋಡಮ್ಮ, ಈಗಾದಾಗ ಲೆಕ್ಕಪತ್ರ ಮಹಿಳೆಯರಿಗೆ ಗೊತ್ತಾಗ್ತದ, ಜವಾಬ್ದಾರಿ ಅನ್ನೋದು ಅವರಿಗೂ ತಿಳಿತದ, ದುಡ್ಡಿನ ಒಂದು ಮಹತ್ವ ಅವರಿಗೂ ಅರ್ಥ ಆಗ್ತದ. ಇಂಥ ಒಂದು ಸಮಾನ ಮನಸ್ಕರು ಮಹಿಳೆಯರು ಒಂದು ಗುಂಪು ಕಟ್ಟಿಕೊಂಡು ಮಹಿಳಾ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡ್ಕೊಂಡು ಹೋದಾಗ ಎಲ್ರಿಗೂ ಒಳ್ಳೇದಾಗ್ತದೆ, ಕುಟುಂಬಕ್ಕೆ ಒಳ್ಳೇದಾದ, ದೇಶಕ್ಕೆ ಒಳ್ಳೇದಾಗ್ತದ, ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ. ನಮ್ಮ ಹಿರೇಣಿಗೆ ಗ್ರಾಮ ಪಂಚಾಯತಿಯ ಒಕ್ಕೂಟದ ಅಧ್ಯಕ್ಷರು ಸರ್, ಒಕ್ಕೂಟದಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಅಂತ ಇರ್ತಾರ. ಆ ಒಕ್ಕೂಟದ ಅಧ್ಯಕ್ಷರಾಗಿರುವಂತ ನಮ್ಮ ಸಹಪಾಠಿ ಅವರು ಶ್ರುತಿ ಅಂತೇಳಿ, ಅವ್ರದೊಂದು ಕನಸಿದೆ ಏನಪ್ಪಾ ಅಂದ್ರೆ, ನಮ್ಮ ಭಾಗದಲ್ಲಿ ಡ್ರೈಲ್ಯಾಂಡ್ ಇರೋದ್ರಿಂದ ತೊಗರಿ ಬಹಳ ಬೆಳಿತೀವಿ ನಾವು. ಹೌದು, ತೊಗರಿ ಬಹಳ ಬೆಳೆಯೋದ್ರಿಂದ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಾವು ಬೆಳೆದಿರೋ ಬೆಳೆಗೆ ಬೆಂಬಲ ಕರೆಕ್ಟ್ ಆಗಿ ಬೆಲೆ ಸಿಗ್ತಾ ಇಲ್ಲ ನಮ್ಗೆ. ಆ ಉದ್ದೇಶದಿಂದ ಇವಾಗ ಸಿಟಿಯಲ್ಲಿ ಇರುವಂತವ್ರು 150-200 ರೂಪಾಯಿ KG ಬೆಳೆ ತಂದು ತಿಂತ ಇದಾರೆ. ಇಲ್ಲಿ ನೋಡಿದ್ರೆ ನಮ್ಗೆ 6,000-7,000 ರೂಪಾಯಿ ಒಂದ್ ಕ್ವಿಂಟಲ್ ಹೋಗ್ತಾ ಇಲ್ಲ ತೊಗರಿ. ಅದಕ್ಕೆ ಇದಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಆಗ್ತಾ ಇದೆ. ನಾವು ಬೆಳೆದಿರೋ, ನಾವು ಕಷ್ಟಪಟ್ಟು ಮಳೆನೋ ಚಳಿನೋ ಬಿಸಿಲು ಅನ್ಕೊಂಡು ಬೆಳೆದಿರೋ ಒಂದು ನಮ್ಮ ಕಾಳನ್ನ ನಾವು ಯಾವ್ದೋ ರೀತಿ ಕೊಟ್ಟು ಬಿಟ್ಟು, ಏನು ಕಡಿಮೆ ರೇಟಲ್ಲಿ ನಾವು ಕೊಟ್ಟು ಬಿಟ್ಟು ಇನ್ನೊಬ್ರಿಗೆ ಆದಾಯ ಮಾಡ್ತಾ ಇದ್ವಿ, ದಲ್ಲಾಳಿಗಳಿಗೆ ಮಧ್ಯವರ್ತಿಗಳಿಗೆ ಆದಾಯ ಮಾಡ್ತಾ ಇದೀವಿ. ನಾವು ನಮ್ಮಲ್ಲಿ ಕಡಿಮೆ ರೇಟಿಗೆ ತಗೊಂಡು ಅದೇ ಮಿಲ್ಲಲ್ಲಿ ಬೇಳೆ ಮಾಡಿ ಇನ್ನೊಬ್ರಿಗೆ 200 ರೂಪಾಯಿ ಕೆಜಿ ಹಂಗ್ ಮಾರಾಟ ಮಾಡ್ತಾ ಇದಾರಲ್ಲ, ಅಂದ್ರೆ ನಮ್ಮ ಆದಾಯವನ್ನ ಅವ್ರು ತಿಂತಾ ಇದಾರೆ ಅನ್ನೋ ಒಂದು ಬಹಳಷ್ಟು ಮನ ಬಹಳ ಬೇಜಾರಿದೆ ಅವರಿಗೆ. ಅವ್ರು ಏನ್ ಮಾಡ್ಬೇಕು ಅಂದ್ರೆ ಅವ್ರದ್ದು ಒಂದು ಆಸೆ ಏನಪ್ಪ ಅಂದ್ರೆ ಇದು ಬಂದಿದೆ ಸರ್, ತೊಗರಿ ಬೇಳೆ ಹೊಡೆಯುವಂತದ್ದು ಮಿಷನ್ ಬಂದಿದೆ ಒಂದು. ಹೌದು ಹೌದು. ಆ ಮಿಷನ್ ಅನ್ನ ತಂದ್ಬಿಟ್ಟು ನಮ್ಮ ಹೊಲದಲ್ಲಿ ಬೆಳೆದಿರುವಂತ ತೊಗರಿ ಆಗಿರ್ಬೋದು, ನಮ್ಮ ಊರಲ್ಲಿ ಬೆಳೆದಿರುವಂತ ರೈತರ ತೊಗರಿಯನ್ನ ನಾವೇ ಒಂದು ಬೆಂಬಲವಾದ ಒಂದು ಬೆಲೆಯನ್ನ ಇಟ್ಟುಬಿಟ್ಟು ಆ ತೊಗರಿಯನ್ನ ಖರೀದಿ ಮಾಡಿ ನಾವು ಅದನ್ನ ಬೇಳೆ ಮಾಡಿಬಿಟ್ಟು 5 ಕೆಜಿ 1 ಕೆಜಿ 10 ಕೆಜಿ ಪ್ಯಾಕೆಟ್ ಗಳನ್ನ ಮಾಡಿ ನಮ್ಮ ಗುಂಪಿನ ಹೆಸರಿನ ಮೇಲೆ ಲೇಬಲ್ ಬ್ರ್ಯಾಂಡಿಂಗು ಪ್ಯಾಕಿಂಗು ಮಾಡಿಬಿಟ್ಟು ಮಾರಾಟ ಮಾಡ್ಬೇಕು ಅನ್ನೋದೊಂದು ಅವ್ರದೊಂದು ಕನಸು. ಅದು ಅದಕ್ಕೂ ಸ್ವಲ್ಪ ಪ್ರಯತ್ನ ಪಡ್ತಾ ಇದೀವಿ, ಏನಾಗುತ್ತೋ ಮೋಸ್ಟ್ಲಿ ಈ ವರ್ಷ ಇಲ್ಲ ಮುಂದಿನ ವರ್ಷದಲ್ಲಿ ಸಕ್ಸಸ್ ಆಗ್ಬೋದು. ಹೌದೌದು, ಯಾಕಂತಂದ್ರೆ ನಮ್ಮಲ್ಲಿ ಏನ್ ಸಿಗ್ತದೆ ಅದನ್ನ ನಾವು ಒಂಥರ ಮೌಲ್ಯವರ್ಧನೆ ಮಾಡಿ ಅದನ್ನ ಒಂದು ರೂಪಾಂತರ ಕೊಟ್ಟು ಒಂದ್ ಪ್ಯಾಕೆಟ್ ಮಾಡಿ ಈ ತರ ಮಾಡಿದಾಗ ಸಂಘ ಮತ್ತೆ ಬೆಳೀತದ, ಮತ್ತೆ ನಮ್ಗ ನಮ್ಮ ಉತ್ಪನ್ನಗಳಿಗೆ ಮತ್ತೆ ಚಲೋ ರೇಟ್ ಸಿಗ್ತದ. ಇವಾಗ ನಾವು 7,000 ರೂಪಾಯಿಗೆ ಒಂದು ಕ್ವಿಂಟಲ್ ಕೊಟ್ಟು ಬರ್ತಾ ಇದೀವಿ, ಅವ್ರು 200 ರೂಪಾಯಿ ಕೆಜಿ ಹಂಗ ಬೇಳೆ ಮಾರಾಟ ಮಾಡ್ತಾ ಇದಾರ, ಅಲ್ಲಿರುವಂತ ಆದಾಯ ಅವರನ್ನು ತಿನ್ನಲ್ಲ ನಾವು ತಿನ್ನಲ್ಲ, ನಡೆಯಿರುವಂತ ಮಧ್ಯವರ್ತಿಗಳು ತಿಂತಾ ಇದಾರ, ಬೇಡಪ್ಪ ಅದನ್ನೇ ನಾವೇ ಮಾಡ್ಬಿಟ್ಟು ಅದು 200 ರೂಪಾಯಿ ಕೆಜಿ ಇರೋದನ್ನ 150-160 ಮಾಡಿದ್ರೆ ಅಲ್ಲಿರುವಂತವ್ರಿಗೂ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಬೆಳೆ ಸಿಕ್ಕಂಗಾಗುತ್ತಾ, ನಮಗೂ ಆದಾಯ ಸಿಗುತ್ತಾ ಅನ್ನೋದೊಂದು ಉದ್ದೇಶ ಸರ್ ಅವರು. ಒಳ್ಳೇದಮ್ಮ, ನಿಮ್ಮ ಕನಸು ನನಸೇ ಆಗ್ಲಿ. ಬಹಳಷ್ಟು ಸಂತೋಷ ಆಗುತ್ತೆ ನಿಮ್ ಜೊತೆ ಮಾತನಾಡಿ. ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಹಳ್ಳಿಯಲ್ಲಿ ಇದ್ದುಕೊಂಡು ಮಹಿಳೆಯರನ್ನ ಒಗ್ಗೂಡಿಸಿ 10 ಜನರ ಸದಸ್ಯರನ್ನ ಸೇರಿಸಿಕೊಂಡು ಒಕ್ಕೂಟದಲ್ಲಿ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಂಡು ಬೇರೆ ಬೇರೆ ಒಂದು ಆವರ್ತ ನಿಧಿಗಳನ್ನ ತೆಗೆದುಕೊಳ್ಳೋದು, ಸುತ್ತು ನಿಧಿಗಳನ್ನ ತೆಗೆದುಕೊಂಡು ಮಹಿಳೆಯರ ಒಂದು ಒಳ್ಳೆ ಕಾರ್ಯಕ್ಕೆ ಹಣವನ್ನ ಬಳಕೆ ಮಾಡುವಂತದ್ದು ಬಹಳ ಒಂದು ಸಂತೋಷದ ವಿಷಯ. ಇನ್ನೊಂದೇನಂದ್ರೆ ನಮ್ಮಲ್ಲಿ ಇವಾಗ ಬಿಸ್ನೆಸ್ ಮಾಡೋಕೆ ಆಗಂಗಿಲ್ಲ ಹೆಣ್ಮಕ್ಳಲ್ಲಿ, ಹೈನುಗಾರಿಕೆ ಆದ್ರೆ ಜಲ್ದಿ ಮಾಡಿಬಿಡ್ತಾರ, ಅವ್ರು ಹೊಲ ಮನೆ ಕೆಲಸದ ಜೊತೆಗೆ ಬೇಗ ಮಾಡ್ಕೊಳ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈಗ ಸರ್ಕಾರ ಈಗ ಇತ್ತೀಚೆಗೆ ಈ ಒಂದು 6 ತಿಂಗಳಲ್ಲಿ ಹೈನುಗಾರಿಕೆ ಮಾಡೋರಿಗೆ ಬಹಳಷ್ಟು ಪ್ರೋತ್ಸಾಹ ಮಾಡ್ತಾ ಇದೆ ಸರ್. ಹಾಲು ಉತ್ಪಾದನಾ ಕೇಂದ್ರಗಳನ್ನ ಮಾಡಿಬಿಟ್ಟು ಅವರಿಗೆ ಬೇರೆ ಕಡೆ ಹೋಗಿ ಹಾಲು ಹಾಕಕ್ ಆಗಂಗಿಲ್ಲ, ಇಲ್ಲೇ ಒಂದು ಕೇಂದ್ರವನ್ನ ಮಾಡಿಬಿಟ್ಟು ಅವ್ರಿಗೆ ಇದೇ 1 ಲೀಟರ್ಗೆ ಇಂತಿಷ್ಟೇ ದುಡ್ಡು ಅಂತ ಹೇಳಿ ಫಿಕ್ಸ್ ಮಾಡಿ ಅವ್ರದನ್ನ ಇದನ್ನ ಹಾಲನ್ನ ತೆಗೆದುಕೊಂಡ್ರೆ ಅವ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಹೊಸ ಒಂದು ಸ್ಕೀಮ್ ಅನ್ನ ತಂದಿದೆ. ಇದು ಒಂದು ಬಹಳ ಖುಷಿ ವಿಚಾರ ಅಂತ ಹೇಳ್ಬೋದು ಸರ್ ನಾವು. ಸಂತೋಷ ಆಯ್ತಮ್ಮ, ಒಳ್ಳೇದು. ನಿಮ್ಮ ರೇಣುಕಾ ಎಲ್ಲಮ್ಮ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆ ಆಗಿರ್ಬೋದು, ಸಹಾಯ ಸಂಘಗಳು ಹೇಗೆ ಮುಂದೆ ಬರಬೇಕು, ಏನೇನು ಪಡಿಪಾಟಲುಗಳು ಇರ್ತವೆ ಎಂಬಂತ ಒಂದು ವಿಚಾರವನ್ನ ನನ್ನೊಂದಿಗೆ ಹಂಚಿಕೊಂಡ್ರಮ್ಮ. ನಿರ್ಮಲಾ ಅವರೇ, ನಿಮ್ಮ ಸಂಘ ಮತ್ತಷ್ಟು ಬೆಳಿಲಿ, ನಿಮ್ಮ ವಿಚಾರಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೊನೆಯದಾಗಿ ಎಲ್ಲಾ ಹೆಣ್ಮಕ್ಳಿಗೂ ಹೇಳೋದು ಒಂದೇ ಮಾತು ಏನಪ್ಪ ಅಂದ್ರೆ, ಒಬ್ಬೊಬ್ರೆ ಒಂಟಿ ಒಂಟಿಯಾಗಿ ಮನೇಲಿ ಇದ್ಬಿಟ್ಟು ನಮ್ಗೆ ಸರ್ಕಾರದ ಸೌಲಭ್ಯಗಳು ಬರಲಿಲ್ಲ ತಗೊಳ್ಳಿಲ್ಲ ಅಂತ ಅವರು ಪೇಚಾಡೋ ಬದಲು 10 ಜನ ಆಗಿ ಒಂದು ಸ್ವಸಹಾಯ ಸಂಘವನ್ನು ರಚನೆ ಮಾಡಿಕೊಂಡಾಗ ಮಾತ್ರ ಯಾವುದೇ ರೀತಿಯಾದ ಗೌರ್ಮೆಂಟ್ ಸೌಲಭ್ಯವನ್ನು ನಾವು ಪಡ್ಕೊಳ್ಳಕ ಅರ್ಹರು ಅಂತೇಳಿ ನಾವು ಒಂದೇ ಮಾತಲ್ಲಿ ಹೇಳ್ಬೋದ್ರಿ ಸರ್. ಒಳ್ಳೇದಮ್ಮ, ಬಹಳಷ್ಟು ವಿಚಾರವನ್ನು ಹಂಚಿಕೊಂಡು ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್, ತಮಗೂ ಕೂಡ ನಮಸ್ಕಾರ. ಇದುವರೆಗೂ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆ ಮತ್ತು ಮಹಿಳೆಯರಲ್ಲಿ ಆರ್ಥಿಕ ಸಬಲೀಕರಣ ಕುರಿತು ವಿ ನಿರ್ಮಲಾ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಅಮರೇಶ್ ಆಶೇಹಾಳ್. ಈಗ ಕೇಳಿ ಬಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ.

ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಈಗ ಕೇಳಿ ಜನಪದ ಸಂಗೀತದಲ್ಲಿ ಭಜನಾ ಪದಗಳನ್ನು ರಾಯಚೂರು ತಾಲೂಕಿನ ಗೋನ್ವಾರ ಗ್ರಾಮದ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರಿಂದ. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ, ನನ್ನ ಕಷ್ಟ ಪರಿಹರಿಸು ಮಹಾರಾಯ, ಎಷ್ಟಂತ ಬೇಡಲಿ ಗುರುರಾಯ. ದಾಸೆಗಳ ಕೆಡಿಸು, ಈನೆ ವಿಷಯಗಳನ್ನೆಲ್ಲವ ಬಿಡಿಸು, ಮನವ ನಿನ್ನಾಜ್ಞೆಯಳು ನರವರ ತಾನಿರಿಸು, ಗನಯೋಗಿ ಸಾಗನದ ಗನಯೋಗಿ ಸಾಗನದ ನಿದ್ರೆಯವನ ಬಲಿಸು. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ, ನಿಲ್ಲಿಸು ಗುರು ಹಿರಿಯರ ಸೇವೆಯೊಳಗಿರಿಸು, ಹರಿದಾಡೋ ಇಂದ್ರಗಳನ್ನ ನಿಲ್ಲಿಸು ಗುರು ಹಿರಿಯರ ಸೇವೆಯೊಳಗಿರಿಸು, ಮನವ ನಿನ್ನಾಜ್ಞೆಯಳು ನರವರ ತಾನಿರಿಸು, ಬಲಿಸು. ಎಷ್ಟಂತ ಬೇಡಲಿ ಗುರುರಾಯ, ಎಷ್ಟಂತ ಬೇಡಲಿ ಗುರುರಾಯ. ಹರಿದಾಡೋ ಇಂದ್ರಗಳನ್ನ ನಿಲ್ಲಿಸು ಪ್ರಿಯರ ಸೇವೆಯೊಳಗಿರಿಸು ಮನವ ನಿನ್ನ ಕಯಲು ನರವರ ದಾನಿರಿಸು ಗನಯೋಗಿ ಸಾಗನದ ಗನಯೋಗಿ ಸಾಗನದ ನಿದ್ರಯವನ ಬಲಿತು ಎಷ್ಟಂತ ಬೇಡಲಿ ಗುರುರಾಯ ಎಷ್ಟಂತ ಬೇಡಲಿ ಗುರುರಾಯ ಸರ್ವಾ